ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುಳಗಳ ಕುರಿತು ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿಯ ರೈತ ಮಹಿಳೆ ಕೆ ಹಾಲಮ್ಮ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತ ಮಹಿಳೆ ಹಾಲಮ್ಮ ಅನ್ನೋರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ಕೋಗಳಿಯವರು, ಸುಮಾರು 20 ವರ್ಷಗಳ ಹಿಂದೆ ಹಡಗಲಿಯಲ್ಲಿ ಬಂದು ವಾಸವಾಗಿದ್ದಾರೆ ಕುಟುಂಬ ಸಮೇತ. ಇವರಿಗೆ ಮೊದಲು 1 ಎಕರೆಯಷ್ಟು ಭೂಮಿ ಇತ್ತು, ಆದರೆ ಮಕ್ಕಳ ಖರ್ಚು ವೆಚ್ಚಗಳಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಹಣ ನಿರ್ವಹಣೆಗಾಗಿ ಭೂಮಿಯನ್ನು ಮಾರಿಕೊಂಡ್ರು. ಆದರೆ ಇವ್ರದ್ದು ಮೂಲ ವೃತ್ತಿ ಕೃಷಿ, ಕೃಷಿಯನ್ನು ಬಿಟ್ಟರೆ ಬೇರೆಯನ್ನು ಗೊತ್ತಿಲ್ಲ. ಸುಮಾರು ವರ್ಷಗಳಿಂದ ಅವರು ಬೇರೆಯವರ ಭೂಮಿಯನ್ನು ಲಾವಣಿಗೆ ಹಾಕಿಸಿಕೊಂಡು ಕೃಷಿ ಮಾಡ್ತಾಯಿದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಮಾತನಾಡಿಸ್ಕೊಳ. ನಮಸ್ಕಾರ ಹಾಲಮರೆ. ನಮಸ್ಕಾರ ಹಾಲಮರೆ. ಹೇಳ್ರಿ, ನಿಮ್ಮ ಸ್ವಂತ ಊರು ಕೋಗಳಿ? ಕೋಗಳಿ. ಹಾಂ, ಅಂದ್ರೆ ನಿಮ್ಮ ಗಂಡನ ಊರ? ಕೋಗಳಿ. ಹಾಂ ಹಾಂ, ಅಲ್ಲಿಂದ ಈ ಕಡೆ ಬಂದಿದ್ರಿ? ಇಲ್ಲ ಅಂದ್ರೆ ತೋರ್ ಮನೆ ಇದ್ದವರೆಲ್ಲ ಇಲ್ಲೇ ಬಂದೆ. ತವ್ರ ಮನೆ ಇದು? ಇಲ್ಲೇ ಬಂದು ಇಲ್ಲೇ ಕೂವೆ ದುಡ್ಕಂತ ಹಿಂಗ್ ಬಂದ್ರಿ, ಮತ್ ಲಾವಣಿಗೆ ಹಾಕ್ಯಂದ್ ಹೊಲ ಮಾಡ್ಕ್ಯಂತ. ಈಗ ತವ್ರ ಮನೆಗೆ ಇದ್ರಿ ನೀವು? ಇಲ್ಲ ಇಲ್ಲ, ಬೇರೆ ಇದ್ರಿ. ಬೇರೆ ಇದ್ರಿ? ಬೇರೆ ಇದ್ರಿ. ಯಾವಾಗ್ಲೂ ತೋರ್ ಮನೆಗೆ ಬಂದ್ ಕೂಡ ಬೇರೆ ಮನೆ ಬಾಡಿಗೆ ಮನೆ ಮಾಡಿ ಬೇರೆ ಇದ್ರಿ. ಮತ್ತ ನಾವ್ ಒಂದ್ ಸ್ವಲ್ಪ ಜಾಗ ತಗಂದ್. ಅಲ್ಲೇನ್ ಕಷ್ಟ ಆಯ್ತು ಅಂತ ಬಂದ್ರ? ಇಲ್ರಿ, ಅಲ್ಲಿ ದುಡಿಮಿದ್ದಿಲ್ಲ. ಅವಾಗ ಕಡಿಮೆ ಕೂಲಿ ಅಲ್ರಿ, ಮಕ್ಳು 3 ಇಬ್ರು ಹೆಣ್ಮಕ್ಳು ಬತ್ತು, ಅದ್ ಕಡಿಮೆ ಕೂಲಿ. ಹೊಲ ಕೆಲಸ ಇಲ್ಲೇ ಸ್ವಲ್ಪ ಹೆಚ್ಚಿಗೆ ಕೂಲಿ ಇತ್ತು ಅವಾಗ. ಎಷ್ಟಿತ್ತು ಇಲ್ಲಿ? ಅಲ್ಲಿ ಎಷ್ಟಿತ್ತು ಇಲ್ಲಿ? ಅಲ್ಲಿ ಅವಾಗ 50-25 ರೂಪಾಯಿ ಇದ್ರೆ, ಇಲ್ಲಿ 50 ರೂಪಾಯಿ ಅಷ್ಟೇ ಕೂಲಿ. ಇಲ್ಲಿ ಅಷ್ಟೇ ಇದ್ರೆ, ಅಲ್ಲಿ ಗಂಡು ಮಕ್ಳಿಗೆ 25, ನಮಗೆ 15. ಎಷ್ಟು ವರ್ಷದ ಮಾತಿದು? ಇದು 30 ಇದ್ರೆ ನಾವು ಮದುವೆಗೆ. ಅವಾಗ 20-25 ರೂಪಾಯಿ ಕೂಲಿ? ಕೂಲಿ ರೀ. ಅವಾಗ ನಾವು ಹೋದಾಗ ನಮಗೆ 15 ರೂಪಾಯಿ, ನಮ್ಮ ಮನೆಯವ್ರಿಗೆ 20-25 ರೂಪಾಯಿ ಅಷ್ಟೇ ಕೂಲಿ. ಅಷ್ಟೇ ಇತ್ತು ಕೂಲಿ. ಅಷ್ಟಕ್ಕೆ ಜೀವನ ಆಗ್ತಿದ್ದಿಲ್ರಿ. ಅದಕ್ಕೆ ನಾವು ಮತ್ತೆ ಇಲ್ಲಿ ಕೆಲ್ಸಕ್ಕೆ ಅಂತ ಬಂದ್ರಿ. ಇಲ್ಲಿ ಇಬ್ರು ಕೂಲಿ ಕೆಲಸ ಮಾಡಕತ್ತಿದ್ದು ರೀ. ಇಲ್ಲೇನು ಕೆಲಸ ಇತ್ತು? ಇಲ್ಲಿ ಬದುಕಿ ಹೋಗಿದ್ರಿ ನಾವು. ಅವರು ನೀರು ಸಕ ಹಿಂಗೆ ಹೋಗಿದ್ರು. ಆಮೇಲೆ ಹಂಗ ಸ್ವಲ್ಪ ಟಿವಿ ಮೆಕ್ಯಾನಿಕ್ ಈ ತರ ಮಾಡಕತ್ತಿದ್ರು. ಮೆಕ್ಯಾನಿಕ್ ನಿಮ್ಮ ಮನೆಯವರು ಈಗಲೂ ಇದೆಯಾ? ಮಾಡ್ತಾರೆ ಈಗ ಒಂದ್ ಸ್ವಲ್ಪ. ಹೊಲನ ನೋಡ್ಕೊಂತಾರೆ ಯಾವಾಗ ಕರೆದ್ರೆ ಹಳ್ಳಿಗಳಿಗೆ ಹಂಗೆಲ್ಲ ಹೋಗ್ತಾರೆ ಟಿವಿ. ಆಮೇಲೆ ಡಿಸ್ಪ್ಯೂಟ್ ಆಗ್ತಿದ್ರು ಫಸ್ಟಿಗೆ ಅವರಿಂದ. ಈಗ ಕರೆದ್ರೆ ಯಾರ ಕರೆದ್ರೆ ಹೋಗ್ತಾರೆ. ಈ ವ್ಯವಸಾಯ ಇಬ್ರು ಸೇರ್ ಮಾಡ್ತಾರೆ. ಇವ್ರು ಏನಂದ್ರೆ ಸ್ವಲ್ಪ ನಮ್ಮ ಮನೆಯವರು ಬಾಯಿ ಇದ್ದಾರಲ್ರಿ, ಹಂಗ ಮಾಡ್ಸ್ಕೊಂಡು ಹಂಗ ಕಳಿಸ್ಬಿಡ್ತಾರ. ಹಂಗ ಕೇಳಲ್ರಿ, ಕೊಡ್ರಿ ಅಂತ ಕೇಳಲ್ಲ. ಹಂಗಾಗಿ ಅಷ್ಟು ಸಂಭವಿತರು ಹಂಗೆ ಭಾರಿ ಸಂಭವಿತ್ರಿ. ಈಗ ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಿ ಕೆಲಸ ಮಾಡ್ಸೋ ಹಂಗೆ ಕಳಿಸೋದು ಹಂಗೆ ಬಂದ್ಬಿಡ್ತಾರೆ. ಸುಮ್ಮ ಬಂದ್ಬಿಡ್ತಾರೆ. ನಾ ಕೊಡ್ತೀನಪ್ಪ ಅಂದ್ರೆ ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ. ಹಂಗಾಗಿ ಹಿಂಗ ಹಳ್ಳಿ ಮೇಲೆಲ್ಲ ಹೋದ್ರೆ ಹಿಂಗೆ ಪೆಟ್ರೋಲ್ ಗಿಟ್ರ ಲಾಕ್ಷಿ ಅಂತ ಹೋಗ್ಬೇಕಲ್ರಿ. ಕೊನೆಗೆ ಅದಕ್ಕೆ 100 ರೂಪಾಯಿ ಆಗೈತೆ ಅಂದ್ರೆ ಕೊಡ್ತಿದ್ದಿಲ್ಲ ಜನ. 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಡೋರು. ಅಥವಾ ಎಲ್ಲರೂ ಹೇಳಿದ್ರಿ ಬಜಾರ್ಕ್ ಅಂಗಡಿ ಇಟ್ಟರು ಬಾಯಿ ಇದ್ದಾರಲ್ಲರಿ ಅವರು ಕೊಡ್ರಿ ಅಂತ ಕೇಳಲ್ಲ. ಆಮೇಲೆ ಬಾ ಈಗಿನ ಕಾಲದಾಗ 5,000 ರೂಪಾಯಿ ಬಾಡಿಗೆ ಕಟ್ಟಿ ನಮಗೆ ಅಡ್ಗೆ ಇಡ್ಸಕ್ಕಲ್ಲ, ಬೇಡ ವ್ಯವಸಾಯ ಮಾಡೋಣ ಅಂತ ನಾವಲ್ಲ ಬಿಡ ವ್ಯವಸಾಯ ಮಾಡ್ಬೇಕಂತ ನಿರ್ಧಾರ ಮಾಡಿ ಮಾಡಿ ಇಬ್ರು ನಮ್ಮ ಮನೆಯವ್ರಿಗೆ ಭಾರಿ ಖುಷಿ ರೀ ವ್ಯವಸಾಯ ಮಾಡಕ್ಕಂದ್ರೆ ಖುಷಿ ಅವ್ರಿಗೆ ಭಾರಿ ಖುಷಿ ಅಂದ್ರೆ ಭಾರಿ ಖುಷಿ, ವಲ್ಲ ಅಂದ್ರೆ ನೀರು ರಾತ್ರಿ ಆಗಲಿ ಯಾವಾಗಾರ ಕೇಳಿದ್ರೆ ನೀರು ಹಾಸ್ತತ್ತ ಭಾರಿ ಖುಷಿ. ವಲ್ಲ ಅಂದ್ರೆ ದನಕರುಗಳಿದಾವ ಸ್ವಂತ ನಿಮ್ಮವೇ? ಹಾಂ ನಮ್ಮವರಿ, ಏಳು ಹಸು ಅದಾವು ನಮ್ಮ ಅದಾವು, ಅದನ್ನ ಮಾಡ್ಕೊಂತ ನಾವು ಹುಲ್ ಕೊಯ್ಕೊಂತ ಅದ ಅದಕ್ಕೆ ಅವ್ರಿಗೆ ಖುಷಿ ಅಲ್ರಿ, ಅದಕ್ಕೆ ಮತ್ತೆ ಅನ್ನ ಮಾಡ್ಕೊಂತವನ ಅಂತ ಅನ್ನ ಮಾಡ್ಕೊಂತ. ಈಗ ನೀವು ಭೂಮಿ ಲಾವಣಿ ಹಾಕ್ಸ್ಕೊಳ್ಳೋದು ಯಾವಾಗ್ಲಿಂದ ಶುರು ಮಾಡಿ, ಎಷ್ಟು ವರ್ಷ ಆಯ್ತು? ಈಗೆಲ್ಲ 15 ವರ್ಷ ಆಯ್ತು ನಾವು ಒಂದ್ ಮಾಡ್ಕೊಂತ. 15 ವರ್ಷ ಆಯ್ತು. ಆಮೇಲೆ ಹೊಲ್ದವ್ರು ಬಹಳ ಚೆನ್ನಾಗದಾರ, ನಾವ್ ಹಿಂಗಿರೋದಕ್ಕೆ ನಮ್ಗೆ ಕೊಡ್ತಾರೆ ಬಿಡ್ಸಂಗ್ರ, ನಿಮ್ಗೆ ಸಾಕನ್ನ ಮಠ ಮಾಡ್ರಿ ಸಾಕ ನಾವ್ ಯಾರಿಗಾರ ಕೊಡ್ತೀವಿ ಅಂತ. 15 ವರ್ಷದಿಂದ ಒಂದೇ ಕುಟುಂಬ ಮಾಡ್ತಾ ಇದ್ರು. ಎಷ್ಟು ಎಕರೆ ಮಾಡ್ತಾ ಇದ್ರಿ? 8 ಎಕರೆ ಮಾಡ್ತಾ ಇದ್ರಿ. 8 ಎಕರೆ ಮೊದಲು ಎಷ್ಟು ಎಕರೆ ಇತ್ತು? ಫಸ್ಟಿಗೆ ಒಂದು 3-4 ಎಕರೆ ಮಾಡ್ತಿದ್ರಿ, ಮತ್ತೆ ಪಕ್ಕದವ್ರಿ ನಮ್ದು ನೀವ ಮಾಡ್ಬಿಡ್ರಮ್ಮ ಇಲ್ಲೇ ಇಲ್ಲಿ ಮಾಡ್ತೀವಿ, ಮತ್ತೆ ಬೇರೆ ಯಾರು ಬರ್ಬೇಕು? ಆಮೇಲೆ ನಮ್ಮೊಂದು ದನ ಅದಲ್ರಿ, ಉಚ್ಕೊಂಡ್ ಪಚ್ಕೊಂಡ್ ಬೇರೆ ಹೊಲ್ದಕ್ಕೆ ಹೋದ್ರೆ ಬೈದ್ಗಿದಾರ ಅದನ್ನ ನಾವು ಇಟ್ಕೊಂಡ್ಬಿಡೋಣ ಅಂದ್ ನಾವು ಇಟ್ಕೊಂಡು ಮಾಡಬೇಕು. ಒಂದು ನಿಮ್ಮ ದನಕರುಗಳಲ್ಲ ಮೇವು ಸಿಗ್ತದೆ? ಹ್ಞೂ ರೀ ಸಿಕ್ತು, ಮೆಕ್ಕೆಜೋಳ ಸೊಪ್ಪಿ. ದನಕರುಗಳಂದ್ರೆ ಏನು? ಆಕಳುಗಳು ಸಾಕಿ? ಆಕಳುಗಳು ಎತ್ತುಗಳಿದಾವೆ? ಇಲ್ಲ ಇಲ್ಲ ಬರೀ ಆಕಳುಗಳು ರೀ. ಹಾಲು ಕೊಡ್ತವೆ? ಹ್ಞೂ ರೀ ಹಾಲು ಕೊಡ್ತವೆ. ಹಾಲು ಮಾರಾಟ ಮಾಡ್ತೀರಿ? ಇಲ್ಲ ಡೈರೆಕ್ಟ್ ಆಗ್ತದೆ. ಡೈರಿಗೆ ಆಗ್ತದೆ? ಎಷ್ಟು ದಿನ ಎಷ್ಟು ಹಾಲು ಸಿಗ್ತದೆ? ಈ ಕಡಿಮೆ ಆಗ್ಯಾರ, ಬೆಳಗ್ಗೆ ಸಂಜೆ 20 ಮುಂಜಾನೆ 20 ಆಗ್ತದೆ. 40 ಲೀಟರ್ ಹಾಲು? 40 ಲೀಟರ್ ಹಾಲು ಆಗ್ತದೆ. ಓ, ಹೈನುಗಾರಿಕೆ ಒಳ್ಳೆ ಲಾಭದಾಯಕವಾಗಿದೆ. ಅದು ಚೆನ್ನಾಗೈತೆ. ನೀವು ಸಾಕಿರೋ ಆಕಳುಗಳು ದೇಸಿ ಆಕಳುಗಳ ಅಂದ್ರೆ ಮೂಲ ಇಲ್ಲಿ ಆಕಳುಗಳು ಅಥವಾ ಈ ಇಲ್ಲೇ ಸಣ್ಣ ಕರು ಜರ್ಸಿ ಆಕಳುಗಳು ಆತರ ಕರುಗಳು ತಗೊಂಡು ಬೆಳೆಸಿವಿ ನಾವು. ನಾವ್ ಹೆಂಗಂದ್ರೆ ಫಸ್ಟ್ಗೆ 2 ಆಕಳ ತಗೊಂಡಿದ್ರೆ ಅವನ ಕರುಗಳು ದೊಡ್ಡ ಮಡಿಕೆ ಅಂತ ನಮ್ಮ ಹತ್ರ ಬೆಳೆಸಿವಿ ನಾವು ಜರ್ಸಿ ಆಕಳುಗಳು. ಹ್ಮ್, ಜರ್ಸಿ ಆಕಳುಗಳು. ಹ್ಮ್, ಅಂದ್ರೆ ನಮ್ಮ ಸ್ವಂತ ಆಕಳುಗಳು ಇರ್ತಾವ ತಳ್ಳನು ಈ ಜವರಿ ಆಕಳು? ಜವರಿ ಆಕಳು ಇಲ್ಲ ಇಲ್ಲ ಇರಲಿಲ್ಲ ಇವ ಅಂದ್ರೆ ಅವು ಜವರಿ ಆಕಳ ಹಾಲು ಬಹಳ ಇಂಟಲ್ರಿ, ಇವ ಆದ್ರೆ ಚೆನ್ನಾಗಿ ಇಣ್ತಾವ ಅಂದ್ರೆ ಕೊಣ್ಕೊಂಬಂದದ್ದು 2 ಅದಾವ್ರಿ. ಅದ್ರಲ್ಲಿದ್ದ ಅಷ್ಟು. ಈಗ ಎಷ್ಟು ಆಕಳುಗಳು ಹಾಲು ಕರಿತಾ ಇದಾವೆ? ಈಗ 5 ಕರಿತಾ ಇದಾರೆ. 5 ಕರಿತಾ? 2 ಈಗ ಗಬ್ಬದ. ಬೆಳಗ್ಗೆ 20, ಸಂಜೆ 20 ಲೀಟರ್ ಹಾಲು ಆಗ್ತದೆ. ಈಗ ಬೆಳಗ್ಗೆ ಒಂದು 13-14 ಆಗ್ತಾರೆ. ಏನ್ ಲೀಟರ್ ಇದೆ ರೇಟ್ ಈಗ? ಈಗ ಬೇಸಿಗೆ 29 ಹಾಕೊಡ್ತಾರೆ, ಫಸ್ಟಿಗೆಲ್ಲ 28. ಈ ಬೇಸಿಗೆಲ್ಲ ಹಾಲು ಕಡಿಮೆ ಅಂತಂದು 29 ಹಾಕೊಡ್ತಾರೆ. ಸೊ ಹಾಲಿನ ಇನ್ಕಮ್ ಚೆನ್ನಾಗಿದೆ. ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಇಬ್ರು ಮನೆಯವರು. ಹಾಲು ಕರಿಯೋದು ಇದೆಲ್ಲ ಯಾರು? ನಾನು ಮಾಡ್ತೀನಿ. ನೀವೇ ಮಾಡ್ತೀರಿ? ಅವುಗಳಿಗೆ ಮೇವು ತರೋದು ಎಲ್ಲ ಹತ್ರನ ಐತ್ರಿ. ಅಲ್ಲೇ ಕೊಯ್ಯೋದು, ರಾಗಿ ಕೊಯ್ತು, ರಾಗಿ ಹಾಕಿರ್ತೀವ್ರಿ, ಮೆಕ್ಕೆಜೋಳ ಸೊಪ್ಪಿ, ಆಮೇಲೆ ವಡ ಸೊಪ್ಪಿ ಪರರಿ ಅಂತ ಇಟ್ಟಿರ್ತೀವಲ್ಲ ಅವ್ನ ಹಾಕ್ತೀವ್ರಿ. ರಾಗಿ ಕೊಯ್ಯೋದು ಅಲ್ಲೇ ಹಾಕ್ತೀವಿ, ಅಲ್ಲೇ ಹಾಕೊಳ್ತಾರೆ. ಈ ಲಾವಣಿ ಸಿಸ್ಟಮ್ ಹೇಗೆ? ಬೆಳೆಗಳಲ್ಲಿ ಅವ್ರಿಗಿಂತ ಇಷ್ಟಂತ ಕೊಡಬೇಕಾ ಅಥವಾ ದುಡ್ಡು ಕೊಟ್ಬಿಡ್ಬೇಕಾ? ದುಡ್ಡು ಕೊಡ್ಬೇಕು. ವರ್ಷಕ್ಕೆ 10,000 ಕೊಟ್ಬಿಡೋದು. ಎಕರೆಗೆ? ಎಕರೆ. 8 ಎಕರೆ ಮಾಡ್ತಾ ಇದ್ರಿ. 8 ಎಕರೆಗೆ ವರ್ಷಕ್ಕೆ 80,000 ನೀವು ಕಟ್ತಾ ಇದ್ರಿ? ಕಟ್ತಾ ಇದ್ರಿ. ವರ್ಷದಲ್ಲಿ ಎಷ್ಟು ಬೆಳೆ ತಗೊಳ್ತೀರಿ? 2 ಬೆಳೆ ತಗೊಳ್ತೀರಿ. ಮೆಕ್ಕೆಜೋಳ ನಾವು ಒಂದು 2 ಎಕರೆ ಮೆಕ್ಕೆಜೋಳ ತಕೊಂಡು ಸೊಪ್ಪು ತರಕಾರಿ ಮಾಡಿಬಿಡ್ತೀರಿ. ಫಸ್ಟಿಗೆ ಒಂದು ಬೆಳೆ ತಕ್ಕಂತೀವಿ, ಒಂದು ಬೆಳೆ ತಗೊಳ್ತೀರಿ ತಕ್ಕೊಂಡು ಆಮೇಲೆ ಒಂದು ಮುಂಗಾರು ಬೆಳೆ ತಗೊಂತೀರಿ. ಮುಂಗಾರಲ್ಲಿ ಏನೇನು ಬೆಳಿತೀರಿ? ಮುಂಗಾರು ಮೆಕ್ಕೆಜೋಳನ ಹಾಕ್ತೀರಿ. ಇನ್ನೇನು ಹಾಕಲ್ಲ ಮಳೆಗಾಲದಲ್ಲಿ, ಏನು ಬರಲ್ಲ. 8 ಎಕರೆ ಮೆಕ್ಕೆಜೋಳ ಹಾಕ್ಬಿಡ್ತೀವಿ. ಮಳೆಗಾಲದಾಗ ಏನು ತರಕಾರಿ ಸೊಪ್ಪು ಏನು ಬರಲ್ಲ ರೀ. ಅವಾಗ ಒಂದು ಬೆಳೆ ತಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬದ್ನಿ ಗಿಡ ಹಚ್ತೀವಿ, ಆಮೇಲೆ ಒಟ್ಟು ಸೊಪ್ಪು ಹಾಕ್ತೀವಿ, ಮತ್ತು ಬೇಡ ಆದ್ರೆ ಒಂದು ಸೈಡ್ ರಾಗಿ ಉಣ್ಣೋದೊಳ ಹಾಕ್ತೀವಿ ದನಗಳಿಗೆ. ಈಗ 1 ಎಕರೆ ಬದ್ನಿ ಗಿಡ ಹಾಕಿವ್ರಿ. ಈಗ ಅಂತೂ ತುಂಬಾ ಲಾಭದಾಯಕವಾಗಿ ಪ್ಲಾನ್ ಮಾಡ್ಕೊಂಡೆ ಮಾಡ್ತೀರಿ. ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ? ಇಲ್ಲ ಇಲ್ಲ ರೀ. ಬೆಳೆ ವೇಸ್ಟ್ ಆಗಲ್ಲ? ಇಲ್ಲ ಇಲ್ಲ. ಹೊಲ ಹಾಗೆ ಪಾಳು ಬಿದ್ದಿರಲ್ಲ? ಇಲ್ಲ ಇಲ್ರಿ. ಮತ್ತೆ ಅವ್ರು ಹೊಲ್ದವ್ರಿಗೆ ಕೊಡ್ಲೇಬೇಕಲ್ಲ, ದುಡಿಲೇಬೇಕಲ್ರಿ ಮತ್ತೆ. ಸರಿ, ಈಗ ಮೆಕ್ಕೆಜೋಳ 8 ಎಕರೆ ಎಷ್ಟು ಆಗ್ತಿರಲ್ವಾ? ಎಕರೆಗೆ ಎಷ್ಟು ಇಳುವರಿ ಬರ್ತದೆ? ಎಕರೆಗೆ 25 ಕ್ವಿಂಟಲ್. 25 ಕ್ವಿಂಟಲ್ ಬರ್ತದೆ. ಆಮೇಲೆ ನೀವು ಅದನ್ನ ಎಲ್ಲಿ ಮಾರ್ಕೆಟಿಗೆ ಕೊಡೋದು? ನೀವು ಇಲ್ಲೇ ಹಡಗಲಲ್ಲೇ ಕೊಡ್ತಾರೆ. ಹಡಗಲಲ್ಲೇ ತಗೊಳ್ತಾರೆ? ಹೌದ್ರಿ. ಏನ್ ರೇಟ್ ಸಿಗುತ್ತಮ್ಮ ನಿಮ್ಗೆ? ಈಗ ಈ ವರ್ಷ ಅಂತ 2,700-2,750 ಐತ್ರಿ. ಸುಮಾರು ಒಂದು 200 ಕ್ವಿಂಟಲ್ ಸಿಗ್ತದೆ ಎಲ್ಲ ಸೇರಿ? ಸಿಗ್ತೈತ್ರಿ. ಅಂದ್ರೆ ಸ್ವಲ್ಪ ಫೇಲ್ ಆಗ್ಬಿಡ್ತೈತ್ರಿ ಹಿಂಗೆ ಮಳೆ ಬಂದು ಗಳೆ ಆಡ್ಲಿಲ್ದಂಗ, ಸ್ವಲ್ಪ ಸಣ್ಣ ತೆನೆ ಆಗೋದು ಕಾಳು ಆಗ್ಲಿಲ್ದಂಗ, ಆಗಿ 2 ವರ್ಷ ಹಂಗಾಗ್ಬಿಡ್ತಾರೆ. ಫಸ್ಟಿಗೆಲ್ಲ ಚೆನ್ನಾಗಿ ಬರೋದ್ರಿ. ಏನು ರೇಟಿಗೆ ಹೋಗುತ್ತಮ್ಮ ಮೆಕ್ಕೆಜೋಳ? ಮೆಕ್ಕೆಜೋಳ ರೇಟ್ ಏನು ಸಿಗ್ತದೆ? 2,700-2,750 ಹಿಂಗೆ ಹಂಗೆ ಸಿಗ್ತದೆ. ಅದು ಯಾವ್ರೇಜ್ ಅಷ್ಟೇ ಇರ್ತದಲ್ವಾ? ಇಲ್ಲ ರೀ, ಕಡಿಮೆ ಆಗ್ತದೆ. ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಆಗುತ್ತಮ್ಮ? 200-300 ಅಷ್ಟೇ ಕಡಿಮೆ ಆಗತ್ತೆ. ಹ್ಞೂ, 2,000 ಅಂತೂ ಇದ್ದ ಇರ್ತದೆ. 2 ವರ್ಷ ಆಗ್ತದೆ ರೇಟ್. ಒಂದು 4 ಲಕ್ಷ ರೂಪಾಯಿ ಮಾಲ್ ಸಿಗ್ತದೆ ಅಂದಾಜು? ಹ್ಞೂ ಸಿಗ್ತದ್ರಿ, ಚೆನ್ನಾಗಿ ಬೆಳೆದ್ರೆ ಸಿಗ್ತದ್ರಿ. ಹ್ಞೂ, ಫಸ್ಟಿಗೆಲ್ಲ ಚೆನ್ನಾಗೈತೆ, 2 ವರ್ಷ ಭಾಳ ಲಾಸ್ ಆಗ್ತದೆ. ಎಷ್ಟು ಖರ್ಚು ಬರ್ತದೆ ಎಕರೆಗೆಲ್ಲ? ಎಕರೆಗೆ ಒಂದು ನಾವು 10 ಎಲ್ಲ ಹೊಲ ಗಿಲ್ಲ ಓಡಿಸ್ತೀವಿ ಅಂದ್ರೆ ಒಂದು 15,000-20,000 ಬರ್ತದೆ ಖರ್ಚು ಮೆಕ್ಕೆಜೋಳ ಕಾಣಿಸೋದ್ರಾಗ. ಹೌದಾ? ಅಂದ್ರೆ ಟ್ಯಾಕ್ಟ್ರಿ ಬಾಡಿಗೆ ಎಲ್ಲ ಭಾಳ ಅದಾವ, ಆಳಿನ ಬಾಡಿಗೆ. ಅಷ್ಟಾದ್ರೂ ನಮ್ಮ ಮನೆಯವ್ರು ಬಿಡಲ್ರಿ, ನಾವು ಮಾಡಿರ್ತಿರ್ತೀವಿ ಅಂತ. ಅವರು ಮಾಡಲೇಬೇಕು ಮಾಡಲೇಬೇಕು, ನಾವು ಏನಾಗಲಿ ಮಾಡೇ, ಕೊನೆಗೆ ಸೊಪ್ಪಿ ಏನಾದ್ರು ನಮ್ಮ ದರ ಬೈತಾರಲ್ಲ ಅಂತಾರೆ. ಹಂಗಾಗಿ ನಾವು ಬೇಡ ಅನ್ನೋದಲ್ಲ ಅಷ್ಟೇ. ಮೆಕ್ಕೆಜೋಳಕ್ಕೆ ಯಾಕೆ ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತೀರಿ, ಏನೇನು ರೋಗ ರುಜಿನಗಳು ಬರ್ತವೆ, ಅದನ್ನು ಹೇಗೆ ರೋಗ ಈ ಹುಳ ಬೀಳದ್ರೆ ಸುಳಿ ರೋಗ ಅಂತ ಬರ್ತಾವಲ್ಲ, ಅದಕ್ಕೆ ಸುಳಿಯ ಗೊಬ್ಬರ ಹಾಕ್ತೀವಿ. ಆಮೇಲೆ ಆ ಥರ ಸವಿಗೆ ಅಂತ ಬರ್ತೈತಾರಲ್ಲ, ಆ ಥರ ಎಣ್ಣೆ ಹೊಡಿತೀವಿ ನಾವು, ಡಬ್ಬ ಬರ್ತಲ್ರಿ ಅದನ್ನ ಹೆಚ್ಚಿಗೆ ಉಪಯೋಗಿಸ್ತೇವೆ ನಾವು. ಅದಕ್ಕೆ ಹುಳ ಸಾಯ್ತಾರ, ಅದಕ್ಕೆ ಸಾಯ್ತವೆ. ಈ ಸೈನಿಕ ಹುಳ ಬಾಧೆ ಅಂತಾರಲ್ಲ, ಅದು ಬರ್ತದ ಉಳ್ದನ್ನ ಹುಳ ಅಷ್ಟೇ, ಸುಳಿಯಾಗಿ ಬೀಳ್ತಾವ್ರಿ, ಕಡ್ಕಂತಲೇ ಬರ್ತಾವ್ರಿ ಅವು. ಅದಕ್ಕೇನು ಔಷಧಿ ಹೊಡಿತೀರಾ, ಉಪ್ಪು ಹಾಕ್ತೀರಾ? ಇಲ್ಲರಿ, ಅದಕ್ಕೆ ಫಸ್ಟಿಗೆ ಔಷಧಿ ಹೊಡಿತೀವಿ, ಔಷಧಿ ಕಂಟ್ರೋಲ್ ಅಂದ್ರೆ ಸುಳಿಯಾಗ ಹಾಕ್ತೀರಿ ಅದನ್ನು, ಅದು ಜಿಂಕು ಅಂತ ಬರ್ತಲ್ಲ ಅದನ್ನ ಹಾಕ್ತಾರೆ ಸುಳಿಯಾಗ, ಅವ್ರು ಕಂಟ್ರೋಲ್ ಹಾಕಾವ್ರಿ. ಯಾರು ಕಂಟ್ರೋಲ್ ಆಗ್ತದೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡ್ತಾ ಇದೆ ನಿಮಗೆ? ಹ್ಞೂ ರೀ, ಸ್ಟಾರ್ಟಿಂಗ್ ಅಂದ್ರೆ ಗರಿ ಒಣಗಾಕ ಹಚ್ಚಿಬಿಡ್ತಾವೆ ನಡೋ ಹತ್ರ ಸುಳಿ. ಸುಳಿ ಒಡೆಯ ಇದನ್ನೆಲ್ಲ ಯಾರು ಗಮನಿಸ್ತಾರೆ? ನೀವು ಗಮನಿಸ್ತೀವಿ? ನಾವು ಗಮನಿಸ್ತೀವಿ, ಅವ್ರಿಗೆ ಗಮನಿಸ್ತೀವಿ. ನಾ ಯಾಕೆ ಇದು ಹಿಂಗಾಗೈತೆ ನೋಡು, ಸ್ವಲ್ಪ ಬಂದು ಅಡ್ಡಾಡ್ರಂದ್ರೆ ನಾವು ಹೋಗಿ ಅಡ್ಡಾಡ್ಬಿಡ್ತೀವಿ. ಈಗ ತರಾಗೈತ್ರಿ ಹೊಡಿಬೇಕಂದ್ರೆ ಮತ್ತೆ ಇಬ್ರು ಹೋಗಿ ಮಾಡ್ದು. ಮೊದಲು ಮುಂಗಾರಿನಲ್ಲಿ ಮೆಕ್ಕೆಜೋಳ ಬೆಳ್ಕೊಳ್ತೀರಿ, ಮಳೆಗಾಲದ ಬೆಳೆಗೆ. ಮಳೆಗಾಲ ನಂತರ ಆದಮೇಲೆ ತರಕಾರಿಗಳು ಶುರು ಮಾಡ್ಕೊಳ್ತೀರಿ. ತರಕಾರಿಗಳಲ್ಲಿ ಯಾವ್ಯಾವ್ದು ಹೆಚ್ಚಾಗಿ ಬೆಳೀತಾರೆ? ಸೊಪ್ಪು, ಸೊಪ್ಪು ಅಂದ್ರೆ ಎಲ್ಲ ಎಲ್ಲ ಸೊಪ್ಪು ಬೆಳಿತೀವ್ರಿ. ತರಕಾರಿ ಹಾಕಂದ್ರೆ ಬದ್ನಿ 7 ಎಕರೆಗಳಷ್ಟು ಅಷ್ಟು ಇಲ್ಲ, ಈಗಲೇ ಒಂದು 3 ಎಕರೆ ಮೆಕ್ಕೆಜೋಳ ಹಾಕಿರಿ, ಮತ್ತೆ ನೆಕ್ಸ್ಟ್ ಆಮೇಲೆ ಒಂದ್ 2 ಎಕರೆ ಸೊಪ್ಪು ಹಾಕಕ್ ಬಿಟ್ಕೊಂಡಿದ್ವಿ. ಈಗೆಲ್ಲ ಬ್ಯಾಸಿಗೆ ಬಂತಲ್ಲ, ಅದಂಗ ಒಡಿಸಿ ಬಿಟ್ಟಿವ್ರಿ. ಈಗ ಮೆಕ್ಕೆಜೋಳ ಹಾಕಿರ ಅದು ಸುಗ್ಗಿಗೆ ಅಂತ 1 ಎಕರೆ ಬದ್ನಿ ಗಿಡ ಹಚ್ಚಿವಿ, 1 ಎಕರೆ ರಾಗಿ ಹಾಕೊಂಡಿವ್ರಿ. ದನಕ ರಾಗಿ ರಾಗಿ ಆಗ್ತದ್ರಿ. ಆಮೇಲೆ ಈಗ 1 ಎಕರೆ ಒಟ್ಟು ಉಣ್ಣ ಜೋಳ ಹಾಕಿರಿ, ಜೋಳ ತೆನಿ ಕಾಳಾಗೈತಿ, ತೆನಿ ಮುಟ್ಕೊಂಡು ಸೊಪ್ಪಿಗೆ ಹೋದ ಸೊಪ್ಪಿಗೆ ಇದಾಗ್ತದೆ. ದನಕರುಗಳಿಗೆ ಮೇವು ಆಗ್ತದೆ, ನಿಮಗೆ ಊಟಕ್ಕೆ ಜೋಳ ರಾಗಿ ಎಲ್ಲ ಸಿಗ್ತದೆ. ತುಂಬ ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಿದ್ರಿ, ಖುಷಿ ಆಗ್ತದೆ. ಹಾಲಮರೆ, ಈಗ ಸೊಪ್ಪು ತರಕಾರಿಗಳನ್ನು ಬೆಳೀತಿದ್ರಲ್ಲ, ಬದನೆಕಾಯಿ ಬೆಳೀತಾ ಇದ್ರಿ. ಬದನೆಕಾಯಿ ಈ ಭಾಗದಲ್ಲಿ ಈ ಹವಾಮಾನಕ್ಕೆ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಚೆನ್ನಾಗಿ ಎಲ್ಲಿ ಮಾರ್ಕೆಟ್ ಕೊಡ್ತೀರಿ? ಇದು ಇದು ಹಡಗಲಲ್ಲಿ ಸಂತಿ ಮಾಡ್ತೀವಿ. ಎಕರೆ ಗಟ್ಟಲೆ ಬೆಳಿತೀರಲ್ವಾ? ಇಲ್ಲ, ಬೇರೆ ಹಳ್ಳಿಗಳಿಗೆ ಸಂತಿ ಹೋಯ್ತೀವ್ರಿ. ನೀವೇ ಹೋಯ್ತೀರಾ? ನಾವು ಗಾಡಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹಾಂ ಹಾಂ, ಯಾರಾದ್ರೂ ಖರೀದಿದಾರ ಇಲ್ಲಿಗೆ ಬರಲ್ವಾ? ಎಲ್ಲಿಗೆ ರೀ? ನಿಮ್ಮ ಹೊಲಕ್ಕೆ ಬಂದು ಖರೀದಿ ಮಾಡೋದು ಅಲ್ಲ, ಮಾಡ್ತಾರ್ರಿ. ನಾವಂದ್ರೆ ಇಲ್ಲಿ ಪೇಟೆಗೆಲ್ಲ ಹತ್ರ ತಂದು ಕೊಡ್ಬೇಕ್ರಿ, ಅಲ್ಲಿಗೆ ಯಾರು ಬರಲ್ಲ. ಅಲ್ಲಿಗೆ ಹರ್ಕಂದು ಬಂಡಿಯಾಗಲಿ ಟ್ರೈ ತುಂಬಿಕೊಂಡು ಸಂತಿಗೆ ಹೋಗ್ತೀವ್ರಿ. ಟ್ರೈಗೆ ಇಷ್ಟನ ಕೊಟ್ಟು ಬಂದ್ಬಿಡ್ತೀವಿ ಹೋಗಿ ಸಂತಿಗೊಳಗ. ಆಳುಗಳ ಅಗತ್ಯ ಇರ್ತದೆ ನಿಮಗೆ? ಇರ್ತದ್ರಿ, ಕರ್ಕೊಂಡು ಬಿಡಿಸೋಕೆ ಕರ್ಕೊಂತೀವಿ. ಅವ್ರು ಹರಿದ್ರೆ ನಾವು ಓರ್ತೀವ್ರಿ. ಆಮೇಲೆ ಸ್ವಲ್ಪ ಉಳುಕ್ ಬಂದ್ರೆ ಹಾರಿಸ್ತೀವಿ ನಾವು, ಅಲ್ಲಿ ಕರ್ಕೊಂಡು ಆಳ ಕರ್ಕೊಂತೀವಿ. ಹೆಂಗೆ ಆಳುಗಳ ಕೂಲಿ ಹೆಂಗೆ ಕೊಡ್ತೀರಿ? ಕೂಲಿ ಬೆಳಗ್ಗೆ ಎಷ್ಟು 6 ಬರ್ತಾರೆ, 11 ಕೊಡ್ಬಿಡ್ತಾರೆ, 200 ರೂಪಾಯಿ ಕೂಲಿ. 200 ರೂಪಾಯಿ ಕೂಲಿ. 200 ರೂಪಾಯಿ. ಸಾಯಂಕಾಲ 3 ಬಂದು 6 ಬಿಟ್ಟಿರ್ತಾರೆ, 100 ರೂಪಾಯಿ ಕೂಲಿ. ಬೆಳಗ್ಗೆ ಸಾಯಂಕಾಲ 2 ರೌಂಡ್ ಕೆಲಸ ಇರ್ತದೆ? 2 ಕೆಲಸ, ಒಂದಿನಕ್ಕೆ 300 ರೂಪಾಯಿ ಕೂಲಿ. ಬೆಳಗ್ಗೆ ಏನು ಕೆಲಸ ಇರ್ತದೆ ಹೊಲದಲ್ಲಿ? ಬೆಳಗ್ಗೆ ಅದ ಕಳೆ ಪಳೆ ಇರ್ತೈತ್ರಿ. ಬದ್ನಿಕ ಅಂದ್ರೆ ಸಾಯಂಕಾಲ ಹರಿಸ್ತೀವಿ ನಾವು, ಬೆಳಗ್ಗೆ ಹರಿಸಲ್ಲ. ಸಾಯಂಕಾಲ ಹರಿದ ಅಂದ್ರೆ ಸ್ವಲ್ಪ ತಾಜಾ ಇರ್ತಾವಲ್ರಿ ಅವ್ರಿಗೆ. ನೀವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಈಸಿ ಆಗ್ತದೆ? ಈಸಿ ಆಗತ್ತೆ. ಬೆಳಗ್ಗೆ ಹಂಗ ಎದ್ಕೊಳಿ ಹೋಗ್ಬಿಡ್ತೀವಿ ಸಂತಿಗೆ, ಹಂಸಾರ್ ಸಂತಿ ಈ ತರ ಎಲ್ಲ ಹೋಗ್ತೀವಿ. ಮತ್ತೆ ಎಲ್ಲೆಲ್ಲ ಹೋಗ್ತೀರಿ? ಹಂಸಾಗರ್ ಸಂತಿ ಹೋಗ್ತೀರಿ? ಹಡಗಲಿ ಹಡಗಲಿ ಮತ್ತೆ ಇಲ್ಲೆಲ್ಲ ಮಾರ್ಕೆಟ್ಗೆಲ್ಲ ಕೊಡ್ತೀವಿ, ಸೊಪ್ಪಿನ ಪೇಟೆ ಅಂಗಡಿಗಳೆಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ಇದನ್ನ 2 ಟ್ರೈ 3 ಟ್ರೈ ಅವ್ರಿಗೆ ಹೆಂಗ ಹೋಗೋ ಹಂಗ ಹೇಳ್ತಾರೆ, ಹಂಗ ಹೇಳಿದ ತಕ್ಷಣ ಅವ್ರು ಕಮ್ಮಿ ಕೊಟ್ಬಿಡ್ತೀವಿ. ದಿನ ಎಷ್ಟೆಷ್ಟು ಟ್ರೈ ಬರ್ತಿರ್ತದೆ? ದಿನ 15 ಟ್ರೈ. 10 ಹೆಂಗೆ ಮಾರೇಟ್? 250-300 ರೂಪಾಯಿ ಒಂದು ಟ್ರೈ ಸಿಗ್ತದೆ. ಬದನೆಕಾಯಿ ಇದಾಯ್ತು. ಈ ಬದನೆಕಾಯಿಲಿ ಏನಾದ್ರೂ ನಿಮಗೆ ಗಿಡಗಳಿಗೆ ರೋಗ ಬಾಧೆ ಕೀಟಬಾಧೆ ಇಂಥದ್ದೇನಾದ್ರು ಇದ್ರೆ ಹೊಡಿತೀವಿ. ಕಾಯಿಗಳಿಗೆ ಬರ್ತಾವ ಕಾಯಿ ಹುಳುಕ ಕಾಯಿ ಕೊರೆಯ ಹುಳುಕ ಇರ್ತದಲ್ಲ, ಹಸುರುಗಳನ್ನ ಬರದ್ರೆ ಹೆಚ್ಚಾಗಿ ಅದನ್ನ ಬರ್ತಾ ಎಣ್ಣೆ ಹೊಡಿತೀವಿ ಅದಕ್ಕೆ. ಮತ್ತೆ ಕಂಟ್ರೋಲ್ ಆಗ್ತದೆ? ಆಗ್ತದ್ರಿ, ಕಂಟ್ರೋಲ್. ತೀರಾ ಲಾಸ್ ಏನಾಗಲ್ಲ. ಸೊಪ್ಪು ಏನೇನು ಬೆಳಿತೀರಿ? ಸೊಪ್ಪು ಮೆಂತ್ಯವ್ರಿ, ಕೊತ್ತಂಬರಿ, ಪಾಲ್ಕ, ಉಚ್ಚಿಕ, ಮೂಲಂಗಿ, ರಾಜಗಿರಿ, ಕಿರ್ಕ್ಸಾಲಿ. 1 ಎಕರೆಯಲ್ಲಿ ಇಷ್ಟೆಲ್ಲ ಈಗ 10 ಮಡಿ ಅವು ರೀ, 10 ಮಡಿ ಅವು, 1-4 ಮಡಿ ಅವು. ಆಮೇಲೆ ಒಬ್ಬಿಗೆ ಒಂದು ಒಬ್ಬಿ ಉಚ್ಚಿಕ, ಒಂದು ಒಬ್ಬಿ ಮೂಲಂಗಿ ಬರ್ತೀವಿ, ಒಬ್ಬಿಗಳು ಬರ್ತೀವಿ. ಈ ಸೊಪ್ಪುಗಳನ್ನ ಬಿಡಿಸೋದು, ಸೀಡ್ ಕಟ್ಟೋದು ಇಲ್ಲ, ತುಂಬಾ ಕೆಲಸ ಇರ್ತದೆ. ಇಲ್ರಿ, ನಾವೇಂದ್ರ ಊರ ಮರಲ್ರಿ, ಕಿತ್ ಸೀಡ್ ಗಟ್ಲೆ ಕೊಟ್ಬಿಡ್ತೀವಿ, ಹಂಗ ಇಟ್ಟಿಟ್ಟು ಕೊಟ್ಬಿಡ್ತೀವಿ. ಒಂದ್ ಕಡ್ಡಿ ಹೆಚ್ಚಿಗೆ ಕೊಟ್ರೆ ಅವ್ರು ಮಾರ್ಕೆಟ್, ಅವ್ರು ಮಾರ್ಕೊಳ್ಳೋರು ಸೀಡ್ ಮಾಡ್ಕೊಂತಾರೆ, ಸೀಡ್ ಅಲ್ಲಿ ಹೋಗಿ ಮನೆ ಸೀಡ್ ಮಾಡ್ಕೊಂತಾರೆ. ನೀವು ಯಾವ ಲೆಕ್ಕದ ಮೇಲೆ ಕೊಡ್ತೀರಿ? ನಾವು 10 ರೂಪಾಯಿ 3 ರಂಗ್ ಕೊಡ್ತೀರಿ ಸೀಡ್. ನೀವು ಸೀಡ್ ಕಟ್ತೀರಾ? ಇಲ್ಲ ಇಲ್ಲ, ಹಂಗ ಕೊಡ್ತೀವಿ ಇಟ್ಟಿಟ್ಟು. 10 ರೂಪಾಯಿ 3 ರಂಗ್ ಕೊಡ್ತೀವಿ. ಒಬ್ರ 20 ರೂಪಾಯಿ ಮೆಂತೆ, 20 ರೂಪಾಯಿ ಪಾಲ್ಕ, 20 ರೂಪಾಯಿ ಕೊತ್ತಂಬರಿ, ಒಂದು 10-20 ರೂಪಾಯಿ ಮೂಲಂಗಿ, ಒಂದ್ 100 ರೂಪಾಯಿ 100 ರೂಪಾಯಿ ಒಬ್ಬೊಬ್ರು ಹೋಯ್ತಾರೆ. ಅವ್ರು ಅದ್ರಾಗ ಭಾಳ ಮಾಡ್ಕೊಂಡು ಭಾಳ ಮಾಡ್ಕೊಂಡು ಗೌರವ ಮಾಡಿ. ಈಗ ಇವೆಲ್ಲವೂ ದಿನನಿತ್ಯ ಹಣಕಾಸನ್ನ ಒದಗಿಸೋ ಇವೆಲ್ಲವೂ ಸಹಿತ ದಿನನಿತ್ಯ ಕೈಯಲ್ಲಿ ದುಡ್ಡು ಆಡುವಂತ ಇದು. ಸೊ ಹಾಗಾಗಿ ಹಾಲಮ್ಮವರು, ಹಾಲಮ್ಮನವ್ರ ಕುಟುಂಬ ಕೃಷಿಯಲ್ಲಿ ಆರ್ಥಿಕವಾಗಿ ಒಂದಿಷ್ಟು ನೆಮ್ಮದಿಯಿಂದ ಇದೆ, ಸಾಲ ಸೋಲ ಇಲ್ಲದೆ ಜೀವನ ಮಾಡ್ಲಿಕ್ಕೆ ಈಗ ಅದ ಒಬ್ಬ ಮಗಳು ಮದುವೆ ಹೊಲ ಮಾರಿ ಮಾಡಿದ್ರೆ ಇನ್ನೊಬ್ಬ ಮಗಳು ಮದುವೆ ಮಾಡಿದ್ರೆ ಸ್ವಲ್ಪ ಸಾಲ ಐತ್ರಿ, ಈಗ ಸಾಲದ ಈಗ ಅದು ಎರಡು ವರ್ಷ ಹಿಂಗೆ ಕೈ ಕೊಟ್ಟರೆ ಅದು ಸಾಲ ಬೇಕಾಗಲ್ದೆ. ಒಬ್ಬ ಮಗಳದ ತಂದು ಮಾಡಿದ್ರಿ, ಮತ್ತೆ ಹೊಲ ಮಾರಿ ಮದುವೆ ಮಾಡಿದ್ರಿ, ಹೊಲ ಮಾರಿ ಮಾಡಿದ್ರೆ ಸಣ್ಣ ದೊಡ್ಡದು ಒಂದ ಮನೆಗೆ ಕೊಟ್ಟಿವ್ರಿ, ಮತ್ತೆ ಹಿರಿಯಕ್ಕೆ ಕೊಟ್ಟರೆ ಸಣ್ಣಕ್ಕೆ ಕೊಡ್ಲೇಬೇಕಲ್ರಿ. ಆ ಥರ ಮತ್ತೆ ಮಗಳು ಕೇಳ್ತಾಳೆ ಇಲ್ರಿ, ಹಂಗ ಈಗ ನೋವು ಆಗಬಾರ್ದು ಮಕ್ಳಿಗೆ ಅಂತ ನಾವ್ರಿ. ಈಗ ಏ ನಮ್ಮ ಮಕ್ಕಳಿಗೆ ಅಷ್ಟು ಕೊಟ್ಟರು ನನಗೆ ತಂಗಿ ಕೊಡ್ಲ ಅನ್ಬಾರ್ದು ಅಂದ್ ಇಬ್ರಿ ಸಾಮಾನ್ಯ. ಈಗ ಅದಕ್ಕೆ ಸಾಲ ಮಾಡಿರ ಮತ್ತೆ ಸಾಲ ಮಾಡಿವಿ ಅರ್ರಿ ಅದು ಆಗೋಲ್ದೆ. ಇದಲ್ದೇ ನೀವು ನಿಮ್ಮ ಮನೆಯವರು ಇವ್ರಿಬ್ರೇನ ಕೆಲಸ ಮಾಡೋದು, ಮಕ್ಕಳೆಲ್ಲ ಕೈ ಜೋಡಿಸ್ತಾರ? ಮಗ ಹೆಣ್ಮಕ್ಳು ಇಲ್ರಿ, ಮಗ ಈಗ ಬಂದಾನ 15 ದಿನ ಆತ, ಆತ ನಮಗಿಂತ ಬಲ ಕೈ ಜೋಡಿಸ್ತಾನೆ. ಆತಗ ಆಕಳುಗಳಂದ್ರೆ ಭಾರಿ ಇಷ್ಟ ಅಲ್ಲ. ದನಕರುಗಳಿಗೆ ಮೇವು ಇಷ್ಟಂತ ಸಿಗ್ತದೆ, ರಾಗಿ ಹುಲ್ಲು ಸಿಗ್ತದೆ, ಜೋಳದ ಸಪ್ಪೆ ಸಿಗ್ತದೆ, ಇನ್ನಷ್ಟು ಅವಕ್ಕೆ ಚೆನ್ನಾಗಿ ಪೌಷ್ಟಿಕ ಆಹಾರ ಬೇಕು ಅನ್ನೋದಾದ್ರೆ ಏನೇನು ಕೊಡ್ತೀವಿ? ನೆಲ್ಲೂರು ತಗೊಂತೀವ್ರಿ, ಬೇರೆ ತಗೊಂಡು ಬೇರೆ ಕಡೆಗೆ ಟ್ರಿಪ್ ಗಟ್ಟಲೆ 7,000 ರೂಪಾಯಿ ಟ್ರಿಪ್ ನೆಲ್ಲೂರು ತಗೊಂತೀವಿ. ಬೇರೆ ಪರ್ಯಾಯ ಪೌಷ್ಟಿಕ ಆಹಾರ ಅಂದ್ರೆ ಡೇರಾದಲ್ಲಿ ಫುಡ್ ಸಿಗ್ತದೆ, ಎಲ್ಲ ಸಿಗ್ತೈತ್ರಿ. ಅಕ್ಕಿ ಮೆಕ್ಕೆಜೋಳ ನಾವು ನುಚ್ಚೋಡಿಸ್ತೀವಿ, ನುಚ್ಚೋಡಿಸಿ ನೆನೆಟ್ಟಿರ್ತೀವಿ. ಈ ಆಕಳುಗಳಿಗೆ ಏನಾದರೂ ಸಮಸ್ಯೆಗಳಾಗ್ತಿರ್ತದ? ಕಾಯಿಲೆ ಜ್ವರ ಏನೋ ಇಂತಾರ ಬಂದ ಅಂದ್ರೆ ಡಾಕ್ಟ್ರ್ ಬರ್ತಾರ ಬರ್ತಾರೆ. ಈಗ ಡೈರಿಯವರಿಂದ ನಿಮ್ಗೇನು ಸಹಾಯ ಸಿಗ್ತದೆ? ಫುಡ್ ಸಿಗ್ತದೆ, ಫುಡ್ ಕೊಡ್ತಾರೆ ಅದು ಕಡಿಮೆ ರೇಟಿಗೆ 13 ರೂಪಾಯಿ. ಈಗ ಮೆಕ್ಕೆಜೋಳ ರೇಟ್ ಆಗಿರಕ್ಕೆ ಅದು 13 ರೂಪಾಯಿ. ಸರಿ, ಮತ್ತೇನು ಸಿಗ್ತದೆ ಅಲ್ಲಿಂದ? ಅಲ್ಲಿ ಏನು ಸಿಗಲ್ರಿ, ಫುಡ್ ಫುಡ್ ಒಂದೇ ಸಿಗ್ತದೆ. ಬೇರೆ ಏನಾದರೂ ಆರ್ಥಿಕ ಸಾಲ ಸೋಲ ಕೊಡ್ತಾರ ನಿಮಗೆ? ಇಲ್ಲರಿ, ಏನೋ ಒಂದು 5,000-10,000 ಅಡ್ರೆಸ್ ಕೇರ್ ಕೊಡ್ತಾರೆ. ಒಂದು ಆಕಳು ಏನೋ ತಗಂತಂದ್ರೆ 20,000-30,000 ಕೊಡ್ತಾರೆ ಅಷ್ಟೇ, ಏನಲ್ಲ. ಗೌರ್ಮೆಂಟಿಂದಾದ್ರೂ ಇರ್ತೈತೆ ರೀ, ಇದು ಗೌರ್ಮೆಂಟಲ್ಲ ಖಾಸಗಿ ಕಂಪನಿಗೆ ನೀವು ಇದಾಗ್ತಾರಲ್ಲ. ಹೈನುಗಾರಿಕೆ ಲಾಭದಾಯಕವಾಗಿದೆ, ಕೃಷಿಯಲ್ಲಿ ಸಹಿತ ನೀವು ಜಾಣತನದಿಂದ ಕೃಷಿ ಮಾಡ್ತಾ ಇರೋದ್ರಿಂದ ಲಾಭದಾಯಕವಾಗಿ ಕೃಷಿ ಜೀವನ ಸಾಗ್ತಾ ಇದೆ. ಮುಂದೆ ಕನಸೇನು? ಈಗ ಸುಮಾರು ವರ್ಷಗಳಿಂದ ಕೃಷಿ ಬೇರೆಯವರ ಭೂಮಿಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ರಿ. ಹಿಂದೆ ಕಷ್ಟ ಇತ್ತು, ಭೂಮಿ ಮಾರ್ಕೊಂಡ್ರಿ, ಹೋಯ್ತು, ಮತ್ತೆ ಭೂಮಿ ಖರೀದಿ ಮಾಡ್ಕೊಳ್ಬೇಕು, ಆ ಥರದ ಏನು ಸಾಧ್ಯತೆ? ಈಗಿರೋದು 12-13 ಲಕ್ಷ ರೂಪಾಯಿ ಯಾಕೆ? ನೀವು ಮಾರಿದಾಗ ಎಷ್ಟಿತ್ತಮ್ಮ? ನಾವು ಮಾರಿದಾಗ ಬರೀ 3 ಲಕ್ಷಕ್ಕೆ ಮಾರಿದ್ರೆ. ಈಗೆಲ್ಲ ತುಂಬ ದುಬಾರಿ ದುಬಾರಿ ನೀರಾವರಿ ಆಗಿದೆ ಈಗೆಲ್ಲ ನಿಮ್ಮ ಪ್ರದೇಶ? ಆಗೈತ್ರಲ್ಲ ನೀರಾವರಿ ಬರ್ತದೆ ಅಂದ್ರೆ ನಮ್ಮ ಅವರಿಗೆ ಕೊಟ್ಟಿವ್ರಿ, ನಮ್ಮ ಮನೆಯವ್ರ ಅಣ್ಣರಿಗೆ ಕೊಟ್ಟಿವ್ರಿ, 4 ಗಂಡು ಮಕ್ಳು ಎಲ್ಲರಿಗೂ ಒಂದೊಂದು ಎಕ್ರಲ್ಲ, ನಾನು ತಗತ್ತೇನೆ, ಮದುವೆ ರೊಕ್ಕ ಕೊಟ್ಟರಲ್ಲ ಅವ್ರಿಗೆ. ಮಗ ಏನು ಓದ್ತಿದ್ದಾರೆ? ಐಟಿಐ ಮುಗಿಸ್ಯಾನ್ರಿ. ಐಟಿಐ ಮುಗಿದಿದೆ. ಮಗನ ಕನಸುಗಳು ಏನು, ಮುಂದೆ ಏನು ಮಾಡ್ಬೇಕು ಮಗ? ನಾವು ಎಲ್ಲರ ಹಿಂಗ ಕಂಪ್ನಿಗಳಿಗೆ ಸೇರ್ಸ್ಬೇಕು ಅಂತ ಮಾಡಿದ್ವಿ. ಒಬ್ಬತೆ ಮಗ, ಮೊಮ್ಮಕ್ಕಳಾಗಿದ್ದಾರೆ, ಹೆಣ್ಮಕ್ಕಳಿಗೆ ಇಬ್ಬರು ಇದಾರೆ, ಒಬ್ಬರಿಗೆ ಅದಾರೆ, ಎರಡು ಅದಾರೆ. ಈಗ ನಿಮ್ಮ ಭೂಮಿ ಸ್ವಂತದಲ್ಲದ್ರಿಂದ ನೀವು ಸರ್ಕಾರದ ಯಾವುದೇ ಲಾಭ ತಗೊಳಕ್ ಆಗಲ್ಲ. ಅವ್ರು ಹೊಲ್ದ ತಗೊಂತಾರ, ನಾವು ಯಾಕೆ ತಗೊಂತಾರೆ ಅಂತ ನಾವು ಕೇಳಲ್ಲ, ಬಟ್ ಅವ್ರು ತಗೊಳ್ತಾರೆ. ಅವ್ರು ತಗೊಂತಾರೆ, ಏನು ಇದ್ದಾರೆ ಅವ್ರು ತಗೊಂತಾರೆ ಬಿಡ್ತಾರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ರೀ. ನಾವಂತೂ ಹೊಲಕ್ಕೆ ಇಷ್ಟು ಅಂತ ಕೊಡ್ತೀವಿ, ನಾವು ಎಂದೂ ಅವ್ರಿಗೆ ಪಾಣಿ ಕೊಡ್ರಿ ಏನಂತ ನಾವು ಕೇಳಲ್ಲ. ಒಳ್ಳೇದು ಹಲಮರೆ, ಸ್ವಂತ ಭೂಮಿ ಇಲ್ಲದೆ ಇದ್ದರೂ ಸಹಿತ ಲಾವಣಿಗೆ ಭೂಮಿಯನ್ನು ಹಾಕ್ಸ್ಕೊಂಡು ಗುತ್ತಿಗೆ ಆಧಾರದಲ್ಲಿ ಕೃಷಿ ಮಾಡ್ತಾಯಿದ್ರಿ, ತುಂಬ ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡ್ತಾಯಿದ್ದೀರಿ ಅನ್ನೋದು ನಿಮ್ಮ ಮಾತಿನಿಂದ ಗೊತ್ತಾಗ್ತದೆ. ಇನ್ನಷ್ಟು ಸಮೃದ್ಧಿಯಾಗಿ ನೀವು ಬೆಳೆಗಳನ್ನು ಬೆಳೀರಿ, ಆರ್ಥಿಕವಾಗಿ ಸುಧಾರಣೆಯಾಗಲಿ ಅಂತ ಆಶಿಸ್ತಾ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಈ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲಾ ಹೂವಿನಹಡಗಲಿಯ ರೈತ ಮಹಿಳೆ ಕೆ ಹಲಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಕೇಳಿ ಕೃಷಿ ಗೀತೆ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.